ಎಷ್ಟು ಭೂಮಿ ಇದೆ ತಮ್ದು, ನೀರಾವರಿ ಅನುಕೂಲತೆ ಇದೆಯಾ, ಒಣಬೇಸಾಯ ಹೇಗೆ ಸರ್? ಬೋರ್ವೆಲ್ ಇದೆ ಸರ್, 19 ಎಕರೆ 15 ಗುಂಟೆ ಇದೆ ಸರ್ ಟೋಟಲ್ ಭೂಮಿಯಲ್ಲಿ. ನೀರಾವರಿ ಇದೆ, 4 ಬೋರ್ವೆಲ್ ಇದೆ ಸರ್, ಎಲ್ಲ ಒಂದೊಂದು ಇಂಚ್ ಬಿದ್ದಿದೆ. ಅಂದ್ರೆ ಟೋಟಲ್ ನಿಮ್ದು 19 ಎಕರೆ ನೀರು ಹಾಡ್ತದೆ? ಹಾಂ ಸರ್, ಹಾಂ ಕಂಪ್ಲೀಟ್ ನೀರು ಸರ್. ಈಗ 19 ಎಕರೆ ಭೂಮಿ ನೀರಾವರಿ ಇದೆ ತಮ್ಮದು, ಎಂತ ಭೂಮಿ ಅದು? ಕಪ್ಪು ಭೂಮಿ ಐತೋ, ಮಸಾರಿ ಭೂಮಿನೋ, ಕೆಂಪು ಭೂಮಿ ಯಾವ್ದು? ಕೆಂಪು ಮಸಾಬು. ಎಷ್ಟು ವರ್ಷ ಅದು ಬೋರ್ ಹಾಕಿಸಿ? 22 ವರ್ಷ ಆಯ್ತು ಸರ್ ಬೋರ್. ಈ ಯರಗೇರ ಭಾಗದಲ್ಲಿ ನೀರಿಂದು ಬಹಳ ಸಮಸ್ಯೆ ಅಂತ ಹೇಳ್ತಾರೆ, ಬೋರ್ ನೀರು ಹೋಗ್ಬಿಡ್ತಾವೆ ಅಂತೇಳಿ. ನೀವು 20 ವರ್ಷ ಬೋರ್ ಹಾಕಿಸಿ ನೀರು ಬೋರ್ ಅಲ್ಲಿ ಇದೆಯಾ ಅಥವಾ ಕಡಿಮೆ ಆಗಿದೆ? ಗುಂಜಳಿ ಕೆರೆ ಮ್ಯಾಗಿದೆ ಸರ್ ನಮ್ಮ ಹೊಲ, ಕೆರೆ ಮ್ಯಾಗ ನಮ್ಮ ಹೊಲ ಇದೆ. ಕೆರೆಯಾಗ ನೀರು ಬಂದ್ರೆ ಬೋರ್ವೆಲ್ ಚಲೋ ನೀರು ಬರುತ್ತೆ, ಮಳೆ ಆಗಿಲ್ಲ ಕೆರೆಯಾಗ ನೀರು ಬಂದಿಲ್ಲ ಅಂದ್ರೆ ನೀರು ಕಡಿಮೆ ಆಗುತ್ತೆ ಸರ್. ಈ 4 ಬೋರ್ ಹಾಕ್ಸಿ ನೀವು, 4 ಬೋರ್ ಅಲ್ಲಿ ಎಷ್ಟೆಷ್ಟು ನೀರು? 1 ಇಂಚ್ ಇದೆ, 2 ಬೋರ್ ಆಗ 1 ಇಂಚ್ ಸ್ವಲ್ಪ ಕಡಿಮೆ ಬರುತ್ತೆ ಸರ್. 1 ಬೋರ್ ಅದ್ರಾಗ ಕೆಟ್ಟೋಗಿ ಸರ್, ಅದ್ರಾಗ ನೀರು ಬರ್ತಾ ಇಲ್ಲ ಅಂತ ಮತ್ತೆ ಒಂದು ಬೇರೆ ಬೋರ್ ಹಾಕ್ಸಿವಿ, ಅದ್ರಾಗೂ ನೀರು ಬರ್ತಾ ಇದೆ ಪರವಾಗಿಲ್ಲ. ಈಗ 4 ಬೋರಿಂದ ಕಂಪ್ಲೀಟ್ ನಿಮ್ದು ಬೇಸಿಗೆಯಲ್ಲಿ ಎಲ್ಲ 19 ಎಕರೆ ನೀರು ಹಾಸ್ಬೋದಾ? ಬೇಸಿಗೆಯಲ್ಲಿ ಇಲ್ಲ ಸರ್, ಬೇಸಿಗೆಯಲ್ಲಿ ನಾವು ಮಾವಿನ ತೋಟಕ್ಕೆ ಜಾಸ್ತಿ ರೆಸ್ಪಾನ್ಸ್ ಕೊಡ್ತೀವಿ. ಈಗ 19 ಎಕರೆದಲ್ಲಿ ಏನೇನು ಬೆಳೆಗಳಿದೆ ಸದ್ಯ? ಮಾವು ಎಷ್ಟು ಎಕರೆ ಇದೆ? ಇತರ ಬೆಳೆಗಳನ್ನು ಏನೇನು ಹಾಕಿರಿ? 10 ಎಕರೆ ಮಾವು ಇದೆ ಸರ್, 1.5 ಎಕರೆ ಭತ್ತ, 3 ಎಕರೆ ಶೇಂಗಾ, 1.5 ಎಕರೆ ತೊಗರಿ, 2 ಎಕರೆ ಹತ್ತಿ, 1 ಎಕರೆದಾಗ ಇದು ಸೌತೆಕಾಯಿ ತರಕಾರಿ ಚೌಳೆಕಾಯಿ. ಅಂದರೆ ಎಲ್ಲ ಥರದ ಬೆಳೆಗಳು ಬೆಳೀತಿದ್ರಿ ನೀವು? ಬೆಳೀತಾ ಇದ್ದೀವಿ ಸರ್. ಇನ್ನೊಂದು ವಾರದ ಆದ್ಮ್ಯಾಗ ಇದು ಟೊಮಾಟೊ ರೆಡಿ ಮಾಡಿವಿ ಸರ್. ಮಾವಿನ ಬೇಸಾಯ 10 ಎಕರೆದಲ್ಲಿ ಮಾವಿದೆ ತಮ್ಮದು, ಯಾವುದು ತಳಿ ಮಾವು ಹಾಕಿರಿ? ಎಕರೆಗೆ ಎಷ್ಟು ಗಿಡ ಕುಂತಾವೆ? ಯಾಕೆ ಮಾವಿನ ಬೇಸಾಯಕ್ಕೆ ಹೋದಿರ್ತಾವೆ, ಮಾವು ಹಚ್ಬೇಕಂತೇಳಿ ಯಾಕೆ ನಿಮಗೆ ವಿಚಾರ ಬಂತು? ಸರ್ ಅಪ್ಪವರು ನೋಡಿದ್ರು, ಈಗ ಕೂಲಿಯವ್ರದ್ದು ಶಾರ್ಟೇಜ್ ಜಾಸ್ತಿ ಇದೆ, ಸಿಗ್ತಾ ಇಲ್ಲ. ಮಾವಿನದು ಹಾಕಿದ್ರೆ ಕೂಲಿಯವ್ರದ್ದು ಜಾಸ್ತಿ ಕೆಲಸ ಇರಲ್ಲ, ಅವ್ರದ್ದು ನಾವೇ ಮಾಡ್ಕೋಬೋದು ಅಂತ ಮಾಡಿವಿ ಸರ್. ಅದರಾಗ ನಮ್ಮದು 90% ಬೆನಿಷನ್ ಗಿಡ, ಬೆನಿಷನ್ ವೆರೈಟಿ ಇದೆ ಸರ್. 10 ಮಲ್ಲಿಕಾಯಿ ಇದೆ, 2 ಗಿಡ ಆಯ್ತು. ಇಳುವರಿ ಚಾಲುವಾಗಿದೆ? ಇಳುವರಿ 5 ವರ್ಷಕ್ಕೆ ಚಾಲೆ ಸರ್, ಇಳುವರಿ 15 ವರ್ಷ, 5 ವರ್ಷಕ್ಕೆ ಚಾಲೆ ಆಗಿದೆ ಸರ್. ಟೋಟಲ್ ಎಷ್ಟು ಗಿಡಗಳಾವೆ ನಿಮ್ಗೆ? 10 ಎಕರೆದಲ್ಲಿ ಎಷ್ಟು ಗಿಡ ಅದಾವೆ ಟೋಟಲ್ ಆಗಿ? 400 ಸಮೀಪ ಗಿಡ ಇದಾವೆ ಸರ್. ಪ್ರಾರಂಭವಾಗಿ ನೀವು ಸುಮಾರು ವರ್ಷದಿಂದ ಮಾವಿನ ಒಂದು ಇಳುವರಿ ಬರ್ತಾ ಇದೆ, ಹೇಗೆ ನೀವು ಮಾರಾಟದ ಹೇಗೆ ಮಾಡ್ತಾ ಇದ್ರಿ ಮಾವನ್ನ? ನಾವು 3 ವರ್ಷದಿಂದ ನಾವೇ ಸ್ವಂತ ತಗೊಂತ ಇದ್ದೀವಿ ಸರ್. ಅದಕ್ಕಿಂತ ಮುಂಚೆ ನಾವು ಲೀಸ್ ಕೊಡ್ತಿದ್ವಿ, ಮಾವಿನ ತೋಟ ಅಂದ್ರೆ ಲೀಸ್ ಕೊಡ್ತಿದ್ವಿ. ಕೋವಿಡ್ ಸಮಯದಲ್ಲಿ ಅವರು ಬರೀ 1 ಲಕ್ಷ ಕೇಳಿದ್ರು ಸರ್, 10 ಎಕರೆ ಸರಿ 1 ಲಕ್ಷ ರೂಪಾಯಿ ಕೇಳಿದ್ರು, ಬ್ಯಾಡ ಅಂತ ನಾವೇ ಮಾಡ್ತಾ ಇದ್ದೀವಿ ಸರ್. ಈಗ ಚಲೋ ಇಳುವರಿ ಬರ್ತಾ ಇದೆ, ಅಮೌಂಟ್ ಕೈ ತುಂಬಾ ಹಣ ಬರ್ತಾ ಇದೆ. ನೀವೇ ಮಾರಾಟ ಅಂತಂದ್ರೆ ನೀವು ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ? ಏನಿಲ್ಲೇ ರಾಯಚೂರು ಮಾರ್ಕೆಟಿಗೆ ಕಳಿಸ್ತೀರಿ ಅಥವಾ ಬೇರೆ ಮಾರ್ಕೆಟಿಗೆ ಕಳಿಸ್ತೀರಿ ಹೇಗೆ? ಜಾಸ್ತಿ ಅಂದ್ರೆ ಬಾಂಬೆ ಕಟಿಂಗ್ ಬರುತ್ತೆ ಸರ್, ಎಕ್ಸ್ಪರ್ಟ್ ಆಗುತ್ತೆ ಸರ್. ಅವ್ರು ಮುಗಿದ ಮ್ಯಾಗ ನಾವು ಬಾಗಲಕೋಟು, ಬಳ್ಳಾರಿ, ಸಿರುಗುಪ್ಪ, ಸಿಂಧನೂರು, ರಾಯಚೂರು, ಈ ಕಡೆ ಆಧೋನಿ ಅವ್ರನ್ನ ತಗೊಂಡು ಹೋಗ್ತಾರೆ, ಬಂದು ಅವರೇ ಬಂದು ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಸರ್. ತಗೊಂಡು ಹೇಗೆ ನೋಡ್ರಿ, ತೋಟಕ್ಕೆ ಬರ್ಬೇಕಂದ್ರೆ ನೀವು ಏನಾದರೂ ಅವ್ರು ಸಂಪರ್ಕ ಮಾಡಿದ್ರ, ಹಿಂಗಿದೆ ನಮ್ದು ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರ, ಹೇಗೆ ನಿಮಗೆ ಗೊತ್ತಾಯ್ತು ಎಲ್ಲ ಮಂದಿಗೆ? ಇಲ್ಲ ಸರ್, ಆಟೋಮೆಟಿಕ್ ನಾವು ಫೇಸ್ಬುಕ್ಕಲ್ಲಿ ಹಾಕ್ತೀವಿ ಸರ್, ಆ್ಯಡ್ ನೋಡಿ ಬರ್ತಾ ಇದ್ರೆ. ಹೇಗೆ ಹೊಲದಲ್ಲಿನ ಬಂದು ಮಾವಿನ ಹಣ್ಣುಗಳನ್ನ ಹೇಗೆ ಕೆಜಿ ತಗೊಂಡು ಹೋಗ್ತಾರೆ ನಮ್ಗೆ, ಹೇಗೆ ಕ್ವಿಂಟಲ್ ಅಥವಾ ಕೆಜಿ? ಸರ್ ಈಗ ಸಿಟಿ ಅವರು ರಾಯಚೂರಿನವರು ಬಂದು ಇಲ್ಲಿ ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ ಸರ್ ಅವರು ಕೆಜಿ ಪ್ರಕಾರ. ಸರ್ ಈ ವರ್ಷ 50 ರೂಪಾಯಿ ಮ್ಯಾಗನೆ ಮಾರಿವಿ ಸರ್ ಈ ವರ್ಷ. ಭಾಳ ಕಡಿಮೆ ಅಂದ್ರೆ ಯಾವಾಗ ಮಾರಿ ನೀವು ರೇಟ್? ಭಯಂಕರ ಸಿಕ್ಕಿಲ್ಲಪ್ಪ, ಭಾಳ ಲಾಸ್ ಆತು ಮಾವಿನ ಅನ್ನುವಂಥದ್ದು. ಯಾವ್ದಾದ್ರು ನಿಮಗೆ ಉದಾಹರಣೆ ಇದೆಯಾ? ಉದಾಹರಣೆ ಅಂತ ಇಲ್ಲ ಸರ್, 10 ರೂಪಾಯಿ ಕೆಜಿ ಮಾರಿವಿ ಸರ್. ಅದನ್ನು 10 ರೂಪಾಯಿ ಕೆಜಿ ಮಾರಿದ್ರೆ ಏನು ಲುಕ್ಸಾನ್ ಆಗುತ್ತೆ? ಕಾಯಿ ಮಾರಿವಿ ಸರ್, ಹಣ್ಣು ಅಂತ ಇಲ್ಲ, ಹಣ್ಣಂತ 20 ರೂಪಾಯಿ 25 ರೂಪಾಯಿ ಮಾರಿವಿ, ಕಾಯಿ 10 ರೂಪಾಯಿ ತನಕ ಮಾಡಿವಿ. ಈಗ ಇದುವರೆಗೆ ರಾಯಚೂರು ತಾಲೂಕಿನ ಯರಗೇರ ಗ್ರಾಮದ ಶಫಿಯವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಹಿಪ್ಪು ನೇರಳೆ ತೋಟದಲ್ಲಿ 1 ಹೆಕ್ಟೇರ್ ಪ್ರದೇಶವನ್ನು 2 ತಾಕುಗಳಾಗಿ ವಿಂಗಡಿಸಿ ಪ್ರತಿ ತಾಕಿನಿಂದ ವರ್ಷಕ್ಕೆ 5 ಬೆಳೆಗಳಂತೆ ಒಟ್ಟು 10 ಬೆಳೆಗಳನ್ನು ಪಡೆಯಬಹುದಾಗಿದೆ. ಪ್ರತಿ ಬೆಳೆಯಲ್ಲಿ 400 ರೋಗರಹಿತ ಮೊಟ್ಟೆಗಳಿಂದ ಬಂದ ಹುಳುಗಳನ್ನು ಸಾಕಿ 300 ಕೆಜಿ ಗೂಡಿನ ಇಳುವರಿಯನ್ನು ಪಡೆಯಬಹುದಾಗಿದೆ. 1 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಯ ಇಳುವರಿ 10,000 ಕೆಜಿಯಷ್ಟು ಇದ್ದಲ್ಲಿ ಪ್ರತಿ ಬೆಳೆಯಲ್ಲಿ 500 ರೋಗರಹಿತ ಮೊಟ್ಟೆಗಳಿಂದ ಬಂದಂತಹ ಹುಳುಗಳನ್ನು ಸಾಕಿ 375-400 ಕೆಜಿ ಗೂಡಿನ ಇಳುವರಿಯನ್ನು ಪಡೆಯಬಹುದು. ಗೂಡಿನ ಧಾರಣೆ ಪ್ರತಿ ಕೆಜಿಗೆ 500 ರೂಪಾಯಿ ಇದ್ದಲ್ಲಿ 80,000-1 ಲಕ್ಷದವರೆಗೆ ನಿವ್ವಳ ಲಾಭವನ್ನು ಗಳಿಸಬಹುದಾಗಿದೆ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಕನಿಷ್ಠ 5,196 ರೂಪಾಯಿಗಳಿಂದ 5,196 ರೂಪಾಯಿಗಳು. ಶೇಂಗಾ ಗುಂಗ್ರಿ